ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಮೆಣಸಿನಕಾಯಿ ಬೆಳೆಗೆ ಬರುವ ರೋಗಗಳು ಮತ್ತು ನಿರ್ವಹಣೆ ಕ್ರಮಗಳ ಕುರಿತು ರಾಯಚೂರಿನ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೆಳೆ, ವಾಣಿಜ್ಯ ದೃಷ್ಟಿಯಿಂದ ಮೆಣಸಿನಕಾಯಿ ಬೆಳೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ರೈತ ಬಾಂಧವರು ಇತ್ತೀಚೆಗೆ ನಾಟಿಯನ್ನು ಮಾಡ್ತಿದ್ದಾರೆ. ಉತ್ತಮ ಬೆಳೆಯನ್ನು ಕೂಡ ಬೆಳೆದು ಉತ್ತಮ ಲಾಭವನ್ನು ಕೂಡ ಪಡ್ಕೋತಿದ್ದಾರೆ. ದೇವದುರ್ಗ ತಾಲೂಕು ಆಗಿರ್ಬೋದು, ನಮ್ಮ ಲಿಂಗಸೂರು ತಾಲೂಕು ಆಗಿರ್ಬೋದು, ಸಿಂಧನೂರು ಭಾಗದಲ್ಲಾಗಿರ್ಬೋದು, ಈ ಹತ್ತಿ ಕ್ಷೇತ್ರ ಸಾಕಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ರೈತ ಬಾಂಧವರು ಹೋಗ್ತಿದ್ದಾರೆ. ಈ ಮೆಣಸಿನಕಾಯಿ ಬೆಳೆಗಳಿಗೆ ಏನು ಪ್ರಮುಖವಾದ ರೋಗಗಳು ಬರ್ತವೆ, ರೋಗ ನಿರ್ವಹಣೆಗಿಂತ ಮುಂಚೆ ರೈತ ಬಾಂಧವರು ಯಾವ ರೀತಿಯಾಗಿ ಬೇಸಾಯ ಕ್ರಮವನ್ನು ಮಾಡಬೇಕು, ಜೊತೆಗೆ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡ್ರೆ ಮುಂದೆ ಬರಬಹುದಾದಂಥ ರೋಗಗಳಿಂದ ಹೇಗೆ ರಕ್ಷಣೆಯನ್ನು ಮಾಡ್ಕೋಬಹುದು, ಹಾಗೆಯೇ ನಾಟಿ ಮಾಡಿದ ನಂತರ ಬೆಳೆ ಪರಿಸ್ಥಿತಿಯ ಜೊತೆಗೆ ಮುಂದೆ ಬರುವಂತಹ ರೋಗಗಳನ್ನು ಹೇಗೆ ಯಥೇಚ್ಛವಾಗಿ ರೈತ ಬಾಂಧವರು ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ಸಹಾಯ ಆಗ್ತದೆ ಎಂಬಂತಹ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಕುರಿತು ರೈತ ಬಾಂಧವರ ಜೊತೆ ಮಾಹಿತಿಯನ್ನು ನೀಡ್ಕೊಳ್ಳಿಕ್ಕೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಸಸ್ಯ ರೋಗ ತಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ನಮ್ಮ ಆಕಾಶವಾಣಿಯ ಸ್ಟುಡಿಯೋದಲ್ಲಿದ್ದಾರೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ. ಮೊದಲನೇದಾಗಿ ಸರ್, ತಮಗೆ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಹಾಗೂ ತಮಗೂ ನಮಸ್ಕಾರ. ಮೆಣಸಿನಕಾಯಿ ಕ್ಷೇತ್ರ, ತಾವೊಬ್ಬ ಸಸ್ಯರೋಗ ತಜ್ಞರಾಗಿ ಜೊತೆಗೇನೆ ತಾವು ಕ್ಷೇತ್ರ ವೀಕ್ಷಣೆಯನ್ನು ಮಾಡ್ತಿದ್ದೀರಿ. ಕಳೆದ ಸಾಲು ನೋಡಿದಾಗ ಈ ಸಾಲು ಮೆಣಸಿನಕಾಯಿಗೆ ಸಾಕಷ್ಟು ಬೆಲೆ ಸಿಗ್ತಾ ಇದೆ, ರೈತ ಬಾಂಧವರು ಈ ಕಡೆ ವಾಲ್ತಿದ್ದಾರೆ, ಏನು ಅನಿಸುತ್ತೆ ಮೆಣಸಿನಕಾಯಿ? ತಾವು ಹೇಳಿದಾಗೇನೆ ಈ ಮಾತು ನಿಜ. ಕಳೆದ ವರ್ಷಕ್ಕೆ ನಾವು ಹೋಲಿಸಿದಾಗ ಈ ವರ್ಷಕ್ಕೆ ಏನಾಗಿದೆ ಅಂತಂದರೆ ತೊಗರಿ ಮತ್ತು ಹತ್ತಿಯ ಕ್ಷೇತ್ರದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅದರ ಪರ್ಯಾಯವಾಗಿ ಏನಪ್ಪ ಅಂದರೆ ಕಳೆದ ವರ್ಷ ಮೆಣಸಿನಕಾಯಿ ಒಂದು ಬೆಲೆಯಲ್ಲಿ, ಕೆಂಪು ಮೆಣಸಿನಕಾಯಿ ಬೆಲೆಯಲ್ಲಿ ಒಂದು ಹೆಚ್ಚಿನ ಆದಾಯ ಸಿಕ್ಕಿರೋದ್ರಿಂದ ಈ ವರ್ಷ ಸಾಕಷ್ಟು ಜನ ರೈತರು ಈ ಮೆಣಸಿನಕಾಯಿ ಬೇಸಾಯಕ್ಕೆ ಹೆಚ್ಚು ವಾಲುತ್ತಿದ್ದಾರೆ ಮತ್ತು ಹೆಚ್ಚಿನ ಆಸಕ್ತಿಯನ್ನು ಸಹ ತೋರಿಸ್ತಾ ಇದ್ದಾರೆ. ಮುಖ್ಯವಾಗಿ ಇನ್ನೊಂದು ವಿಚಾರ, ಒಂದು ಜಿಲ್ಲೆ ಒಂದು ಉತ್ಪನ್ನ ಮೆಣಸಿನಕಾಯಿ ಆಯ್ಕೆ ಆಗಿರೋದ್ರಿಂದ ರೈತ ಬಾಂಧವ ರಾಯಚೂರು ಜಿಲ್ಲೆಯಲ್ಲಿ ಒಂಚೂರು ಒಂದು ಪರ್ಸೆಂಟೇಜ್ ಅಲ್ಲಿ ಒಂದು ಹೆಚ್ಚು ಕಡಿಮೆ ಮೆಣಸಿನಕಾಯಿ ಆಗ್ತಾ ಇದೆ ಅಂತ ಒಂದು ಆಸೆಯನ್ನು ವ್ಯಕ್ತಪಡಿಸಬಹುದು. ಖಂಡಿತವಾಗಿ ಈ ಮಾತನ್ನು ನಾನು ಸಹ ಒಪ್ಪುತ್ತೇನೆ. ಯಾಕಂತಂದ್ರೆ ರಾಯಚೂರು ಜಿಲ್ಲೆಗೆ ಮೆಣಸಿನಕಾಯಿ ಬೆಳೆಯುವಂತಹ ಸೂಕ್ತ ವಾತಾವರಣ ಇದೆ. ಪ್ರಮುಖವಾಗಿ ದೇವದುರ್ಗ ತಾಲೂಕು ಏನಿದೆ ಅಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮ ಗುಣಮಟ್ಟದ ಮೆಣಸಿನಕಾಯಿ ಬೆಳೆಯುವಂತಹ ವಾತಾವರಣ ಹೊಂದಿರೋದ್ರಿಂದ ಈ ಬೆಳೆಯಲ್ಲಿ ಬೆಳೆಯನ್ನು ಅತಿ ಹೆಚ್ಚಾಗಿ ರೈತರು ಏನಪ್ಪ ಅಂದ್ರೆ ಬೆಳೀತಾ ಇದ್ದಾರೆ. ಈಗ ನಾವು ಅದ್ರ ಜೊತೆಗೆ ನೋಡಬಹುದು ಅಂತಂದ್ರೆ ಮಾನ್ವಿ ಮತ್ತು ಲಿಂಗಸೂರು ತಾಲೂಕಿನಲ್ಲೂ ಸಹ ರೈತರು ಮೆಣಸಿನಕಾಯಿ ಬೆಳೀಲಿಕ್ಕೆ ಒಂದು ಆಸಕ್ತಿಯನ್ನು ತೋರಿಸ್ತಾ ಇರೋದು ಒಂದು ಒಳ್ಳೆಯ ಉತ್ತಮ ನಿದರ್ಶನ ಅಂತ ನಾವು ಇಲ್ಲಿ ಹೇಳಕ್ಕೆ ಆಸೆ ಪಡ್ತೇನೆ. ಏನ್ ಹೇಳ್ತೀರಿ ಸರ್, ಕ್ಷೇತ್ರ ಮಟ್ಟದಲ್ಲಿ ತಾವು ನೋಡಿದಿರಿ ಮೆಣಸಿನಕಾಯಿ ಬೆಳೆಯನ್ನ, ಅಲ್ಲೆಲ್ಲ ರೈತ ಬಾಂಧವರು ಹಾಕಿದ್ದಾರೆ, ಕೆಲವೊಬ್ಬರು ಬಿತ್ತಿದ್ದಾರೆ, ಸದ್ಯದಲ್ಲಿ ಮೆಣಸಿನಕಾಯಿ ಬೆಳೆ ಯಾವ ಹಂತದಲ್ಲಿದೆ ಅಂತ ಹೇಳ್ತೀರಿ? ಈಗ ಸದ್ಯದ ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ಮೆಣಸಿನಕಾಯಿ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಎರಡು ತರದ ನಾವು ಬೇಸಾಯವನ್ನು ಮಾಡ್ತೀವಿ. ಒಂದು ಸಸಿ ಮಡಿಗಳನ್ನು ತಯಾರು ಮಾಡಿಬಿಟ್ಟು ಸಸಿಗಳನ್ನು ತೆಗೆದುಕೊಂಡು ನಾವು ನಾಟಿ ಮಾಡುವಂತ ಒಂದು ಪದ್ಧತಿ ಇದೆ. ಈ ಒಂದು ಪದ್ಧತಿಯಲ್ಲಿ ಈಗಾಗಲೇ ರೈತರು ಏನಪ್ಪಾ ಅಂತಂದ್ರೆ ಸಸಿ ಮಡಿಗಳನ್ನು ರೆಡಿ ಮಾಡಿಕೊಂಡು ತಮ್ಮಲ್ಲಿ ಮಾಡಿಕೊಳ್ಳುವಂಥವ್ರು ಮಾಡಿದ್ದಾರೆ. ಇನ್ನು ಕೆಲವೊಂದು ಕಡೆ ಪ್ರೈವೇಟ್ ಅಥವಾ ಒಂದು ಖಾಸಗಿ ನರ್ಸರಿಗಳಲ್ಲೂ ಏನಪ್ಪಾ ಅಂತಂದ್ರೆ ಸಸಿ ಮಡಿಗಳು ಈಗ ನಾಟಿ ಮಾಡಲಿಕ್ಕೆ ಲಭ್ಯ ಸಿಗ್ತಾ ಇದಾವೆ, ಇದು ಕೆಂಪು ಮೆಣಸಿನಕಾಯಿ ಬೆಳೆಯುವಂಥ ರೈತರಿಗೆ. ಇನ್ನು ಕೆಲವೊಂದು ಭಾಗದಲ್ಲಿ ನಾವು ಗಮನಿಸಿದಾಗ ಹಸಿರು ಮೆಣಸಿನಕಾಯಿ ಬೆಳೆಯುವಂತಹ ರೈತರು ಒಂದು ಪರಿಸ್ಥಿತಿಯಲ್ಲಿ ಈಗಾಗಲೇ ಏನಪ್ಪಾ ಅಂತಂದ್ರೆ ಬೆಳೆಯನ್ನು ಅವರು ನಾಟಿನೂ ಸಹ ಮಾಡಿದ್ದಾರೆ. ಅಲ್ಲಿ ಸುಮಾರು ಬೆಳೆ ಒಂದೂವರೆ ತಿಂಗಳದಿಂದ ಅಂದ್ರೆ ನಾಟಿ ಮಾಡಿದ ನಂತರ ಒಂದೂವರೆ ತಿಂಗಳದಿಂದ ಹಿಡಿದು 45-60 ದಿವಸದವರೆಗೂ ಸಹ ಬೆಳೆಯನ್ನು ನಾವು ಗಮನಿಸಿದೀವಿ. ಇನ್ನು ಕೆಲವೊಂದು ಕ್ಷೇತ್ರ ಭೇಟಿಗಳನ್ನು ನಾವು ಮಾಡಿದಾಗ ಸುಮಾರಾಗಿ ಹೇಳಬೇಕು ಅಂತಂದ್ರೆ ದೇವದುರ್ಗದ ನಂತರ ಅಂದ್ರೆ ಶಹಾಪುರ, ಸುರಪುರು, ತದನಂತರ ಬಿಜಾಪುರ ಜಿಲ್ಲೆಗೆ ನಾವು ಒಂದು ಹೊಂದ್ಕೊಂಡಲ್ಲಿ ಏನಪ್ಪಾ ಅಂತಂದ್ರೆ ಮುದ್ದೇಬಿಹಾಳ ತಾಲೂಕು ಮತ್ತು ತಾಳಿಕೋಟೆ ತಾಲೂಕು ಮತ್ತು ಸಿಂದಗಿ ಮತ್ತು ಗುಲ್ಬರ್ಗಾದಲ್ಲಿರುವಂತಹ ಜೇವರ್ಗಿ ತಾಲೂಕು, ಈ ತಾಲೂಕುಗಳಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಮೆಣಸಿನಕಾಯಿ ಕಾಯಿ ಕಟ್ಟುವ ಒಂದು ಹಂತವನ್ನು ಸಹ ತಲುಪಿದೆ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾಟಿ ಮಾಡುವ ಒಂದು ಹಂತದಿಂದ ಹಿಡಿದು ಕಾಯಿ ಕಟ್ಟುವ ಹಂತದವರೆಗೆ ಮೆಣಸಿನಕಾಯಿ ವಿವಿಧವಾದ ಬೆಳವಣಿಗೆಯ ಹಂತದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಅಂದ್ರೆ ಕಲ್ಯಾಣ ಕರ್ನಾಟಕದ ಪ್ರಮುಖ ಮೆಣಸಿನಕಾಯಿ ಬೆಳೆಯುವ ಪ್ರದೇಶದಲ್ಲಿ ನಾವು ಈ ಬೆಳೆಯನ್ನು ಕಾಣಬಹುದು. ಈಗ ಮೆಣಸಿನಕಾಯಿ ಬೆಳೆಗೆ ನಾವು ಬಂದರೆ ಸಾಕಷ್ಟು ಪ್ರಮಾಣದಲ್ಲಿ. ಇದಕ್ಕೆ ಜಾಸ್ತಿ ಬಿಸಿಲು ಬಂದರೂ ಕೂಡ ರೋಗ ಬರ್ತದೆ, ಜಾಸ್ತಿ ಮಳೆ ಬಂದರೂ ರೋಗ ಬರ್ತದೆ, ಜೊತೆಗೆ ಒಂದು ತೇವಾಂಶ ಹೆಚ್ಚಾದರೆ ಕೂಡ ಅಥವಾ ಹ್ಯುಮಿಡಿಟಿ ಜಾಸ್ತಿ ಆದರೂ ಕೂಡ ಇದಕ್ಕೆ ರೋಗ ಬಾಧೆ ಭಾಳಷ್ಟು ರೈತ ಬಾಂಧವರು ಹೇಳ್ತಾರೆ. ಬೂದು ರೋಗ ಇದು, ಮುಟ್ಟು ರೋಗ ಇದು, ಭಾಳಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿಗೆ ಸಿಂಪರಣೆಯನ್ನು ಮಾಡುವಂಥ ಒಂದು ಪ್ರಮೇಯ ಬರ್ತದೆ. ರೈತ ಬಾಂಧವರು ಇದಕ್ಕೆ ಭಾಳಷ್ಟು ಹೈರಾಣನ ಆಗ್ತಾರೆ. ಮುಖ್ಯವಾಗಿ ಒಂದೊಂದು ವಿಚಾರವನ್ನು ನಾವು ಮಾಡುವಾಗ ಮೆಣಸಿನಕಾಯಿಯಲ್ಲಿ ಪ್ರಮುಖವಾದಂಥ ರೋಗಗಳು ತಾವು ಯಾವುದು ಅಂತ ಹೇಳ್ತೀರಿ? ಈಗ ಮೆಣಸಿನಕಾಯಿಯನ್ನು ನಾವು ಗಮನಿಸಿದಾಗ ಬಿತ್ತನೆ ಮಾಡುವುದರಿಂದ ಅಂದರೆ ಸಸಿ ಕೊಳೆಯೋದಿಂದ ಹಿಡಿದು ಗಿಡ ಅಥವಾ ಬುಡ ಕೊಳೆ ರೋಗ, ತದನಂತರ ಎಲೆಚುಕ್ಕಿ ರೋಗ, ತದನಂತರ ಏನಪ್ಪ ಅಂತಂದರೆ ಬೂದು ರೋಗ, ಮತ್ತು ಕಾಯಿ ಕೊಳೆ ರೋಗ, ನೆಟೆ ರೋಗ, ಮುಟ್ಟುರು ರೋಗ, ಹೀಗೆ ಸುಮಾರು 8-9 ರೋಗಗಳನ್ನು ಏನಪ್ಪ ಅಂತಂದರೆ ನಾವು ಮೆಣಸಿನಕಾಯಿ ಬೆಳೆಯಲ್ಲಿ ನಾವು ಹೆಚ್ಚಾಗಿ ಕಂಡುಕೊಳ್ತಾ ಇರ್ತೀವಿ. ಈ ಬೆಳೆಯನ್ನು ನಾವು ವಾಣಿಜ್ಯ ಪ್ರಮಾಣದಲ್ಲಿ ಬೆಳೀತಾ ಇರೋದ್ರಿಂದ ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಈ ಡ್ಯಾಂಪಿಂಗ್ ಆಫ್ ಅಂತಂದರೆ ಬುಡ ಕೊಳೆ ರೋಗ ಅಥವಾ ಸಸಿ ಕೊಳೆ ರೋಗ, ಇದು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬೆಳವಣಿಗೆಯ ಪ್ರಾರಂಭಿಕ ದಿನಗಳಲ್ಲಿ ಕಂಡು ಬರ್ತಾ ಇರ್ತದೆ. ಅಂದರೆ ಸಸಿಗಳ ಒಂದು ನರ್ಸರಿ ಹಂತದಲ್ಲಿ ಅಂದ್ಕೊಂಡು ನಾವೇನು ಕರಿತೀವಲ್ಲ ಆವಾಗ, ಮತ್ತು ಸಸಿ ನಾಟಿ ಮಾಡಿದ ಒಂದು 20 ದಿನಗಳವರೆಗೆ. ಈ ಡ್ಯಾಂಪಿಂಗ್ ಆಫ್ ಅಥವಾ ಬುಡ ಕೊಳೆ ರೋಗ ಒಂದು ರೋಗ ಏನಪ್ಪ ಅಂತಂದರೆ ಅತಿ ಹೆಚ್ಚಾಗಿ ನಮಗೆ ತೊಂದರೆಯನ್ನು ಕೊಡ್ತಾ ಇರ್ತದೆ. ತದನಂತರ ಬೆಳೆ ಒಂದು ಬೆಳೆಯುವ ಹಂತದಲ್ಲಿ ಈ ಎಲೆಚುಕ್ಕೆ ರೋಗ ಅಥವಾ ಆಂಥ್ರಾಕ್ನೋಸ್ ಅನ್ನುವಂಥ ಒಂದು ಏನು ರೋಗ ಇದೆ ಎಲೆಗಳ ಮೇಲೆ ಮತ್ತು ಕಾಯಿಗಳ ಮೇಲೆ ಬರುವಂಥ ರೋಗ, ಇದು ಒಂದು ಹೆಚ್ಚಿನ ಸಮಸ್ಯೆಯನ್ನು ನಮಗೆ ಉಂಟು ಮಾಡ್ತಾ ಇರ್ತದೆ. ತದನಂತರ ಒಂದು ವೆಜಿಟೇಟಿವ್ ಗ್ರೋತ್ ಅಂದರೆ ಗಿಡದ ಬೆಳವಣಿಗೆ ಹಂತದಲ್ಲಿ ತಮಗೆಲ್ಲರಿಗೂ ಮತ್ತು ಎಲ್ಲರಿಗೂ ಗೊತ್ತಿರುವಂಥದ್ದೇ ಮುಟ್ಟು ರೋಗ ಅಂತ ನಾವೇನು ಕರಿತಾ ಇರ್ತೀವಲ್ಲ, ಈ ರೋಗವೇನಪ್ಪ ಅಂತಂದರೆ ಇದು ಸುಮಾರು ನಮಗೆ ಬೆಳೆ ಒಂದು ಮಾಗುವ ಹಂತದವರೆಗೂ ಸಹ ಇದರ ಸಮಸ್ಯೆ, ಒಂದು ಸಾರಿ ಈ ರೋಗ ತಗುಲಿತು ಅಂತಂತಂದರೆ ಮಾಗುವವರೆಗೂ ಸಹ ಈ ರೋಗದ ಒಂದು ಬಾಧೆಯನ್ನು ನಾವು ಕಂಡುಕೊಳ್ತಾ ಇರ್ತೀವಿ. ಇದ್ರ ಜೊತೆಗೆ ಲೀಫ್ ಕರ್ಲ್ ಅಥವಾ ಎಲೆ ಮುಟ್ಟುರು ರೋಗ ಅನ್ನುವಂಥ ಒಂದು ನಂಜಾಣು ರೋಗನೂ ಸಹ ಅಲ್ಲಿ ಬಿಳಿ ನೊಣಗಳ ಬಾಧೆ ಇತ್ತು ಅಂತಂದರೆ ಅವುಗಳಿಂದ ಪ್ರಸರಣಗೊಂಡುವಂತಹ ಈ ಮೆಣಸಿನಕಾಯಿ ಎಲೆ ಮುಟ್ಟರು ನಂಜಾಣು ರೋಗನೂ ಸಹ ಅದರಲ್ಲಿ ಸೇಳ್ಕೊಳ್ತಾ ಇದೆ. ತದನಂತರ ಈಗ ಕಾಯಿ ಕಟ್ಟಿದ ಹಂತದಲ್ಲಿ, ಈಗ ಕಾಯಿ ಕಟ್ಟಿದ ನಂತರ ವಾತಾವರಣದಲ್ಲಿ ಅತಿಯಾಗಿ ಮಳೆಯಾಗುತ್ತಾ ಇತ್ತು, ಆರ್ದ್ರತೆ ಪ್ರಮಾಣ ಹೆಚ್ಚಾಗಿತ್ತು, ಅಂದರೆ ಸುಮಾರು 60% ಹೆಚ್ಚಿನ ಆರ್ದ್ರತೆ ಇತ್ತು ಅಂತಂದರೆ ಗಿಡದಲ್ಲಿ ಏನಪ್ಪ ಅಂತಂದರೆ ಕೇವಲ ಎಲೆಗಳ ಮೇಲೆ ಮಚ್ಚೆ ಅಥವಾ ಚುಕ್ಕೆಗಳ ರೋಗ ಅಲ್ಲದೇ ಕಾಯಿಯ ಮೇಲೇನೂ ಸಹ ಏನಪ್ಪಾ ಅಂತಂದರೆ ಕೊಳೆಯುವಂಥ ರೋಗವನ್ನು ನಾವು ಕಾಣ್ತಾ ಇರ್ತೀವಿ. ಅದಕ್ಕೆ ನಾವೇನಪ್ಪಾ ಅಂತಂದರೆ ಕಾಯಿ ಕೊಳೆ ರೋಗ ಅಂತಲೂ ನಾವು ಕರಿತೀವಿ, ಫ್ರುಟ್ ರಾಟ್ ಅಂತಲೂ ನಾವು ಇಂಗ್ಲೀಷ್ನಲ್ಲಿ ಕರಿತಾ ಇರ್ತೀವಿ. ಈ ರೋಗದ ಬಾಧೆಯೂ ಸಹ ನಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ. ಈ ಕಳೆದ 3 ವರ್ಷದಿಂದ ನಾವು ಇನ್ನೊಂದು ಗಮನಿಸಲಾಗಿ ಏನಾಗ್ತಾ ಇದೆ ಅಂತಂದರೆ ರೈತರು ನಾಟಿ ಮಾಡಿದ ನಂತರ ಸುಮಾರು 70 ದಿನಗಳ ನಂತರ ಹಿಡಿದು 90 ದಿನಗಳವರೆಗೂ ಅಂದರೆ ಕಟಾವು ಮಾಡುವವರೆಗೂ ಅಂದ್ಕೊಳ್ಳಿ, ಅಲ್ಲಿ ನೆಟೆ ರೋಗದ ಬಾಧೆಯೂ ಸಹ ಮೆಣಸಿನ ಗಿಡದಲ್ಲಿ ಏನಪ್ಪ ಅಂತಂದರೆ ಇತ್ತಿತ್ತಲಾಗಿ ಅತಿ ಹೆಚ್ಚಾಗಿ ನಾವು ಕಂಡುಕೊಳ್ತಾ ಇರ್ತೀವಿ. ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಈ ಕೆಂಪು ಮಣ್ಣಿನಿಂದ ಹೊಂದಿರುವಂಥ ಭೂಮಿಗಳಲ್ಲೂ ಸಹ ಅದು ನೆಟೆ ರೋಗದ ಪ್ರಮಾಣ ಏನಪ್ಪ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಕೊಳ್ಳುವಂಥ ಒಂದು ಪರಿಸ್ಥಿತಿ ಕಳೆದ ಸುಮಾರು 2-3 ವರ್ಷಗಳಲ್ಲಿ ನಾವು ಇದನ್ನು ಕಾಣ್ತಾ ಇರ್ತೀವಿ. ಇದು ಎಲ್ಲ ರೋಗಗಳನ್ನು ನಾವೇನಪ್ಪ ಅಂತಂದರೆ ಒಂದು ನಿರ್ದಿಷ್ಟವಾದ ಸುಕಾಲಕ್ಕೆ ಸರಿಯಾದ ರೋಗನಾಶಕಗಳನ್ನು ಬಳಸಿದರೆ ಮಾತ್ರ ರೈತರಿಗೆ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಈ ಮುಟ್ರು ಯಾವ ಹಂತದಲ್ಲಿ ಬರ್ತದೆ ರೈತ ಬಾಂಧವರು, ಹೇಗೆ ಲಕ್ಷಣಗಳನ್ನು ಕಂಡುಹಿಡಬಹುದು, ಜೊತೆಗೆ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕಂತ ಹೇಳ್ತೀರಿ? ಸಾಮಾನ್ಯವಾಗಿ ರೈತರಿಗೆ ಮೆಣಸಿನಕಾಯಿಯಲ್ಲಿ ಬರುವಂತಹ ಮುಟ್ರು ರೋಗಕ್ಕೆ 3 ಮೂಲವಾದ ಕಾರಣಗಳೇನು ಅನ್ನೋದನ್ನು ತಿಳಿದುಕೊಳ್ಳುವುದು ಅವಶ್ಯಕತೆ. ಇದರಲ್ಲಿ 3 ಕೀಟಗಳ ಬಾಧೆಯನ್ನು ಹೆಚ್ಚಾಗಿ ಕಂಡುಕೊಳ್ತಾ ಇರ್ತೀವಿ. ಮೊದಲನೇದಾಗಿ ಥ್ರಿಪ್ಸ್ ಅನ್ನುವಂಥ ಒಂದು ಕೀಟನೂ ಬಾಧೆ ಉಂಟು ಮಾಡ್ತಾ ಇರ್ತದೆ. ತದನಂತರ ಮೈಟ್ಸ್ ಅನ್ನುವಂಥ ಅತಿ ಚಿಕ್ಕದಾದ ಕೀಟಗಳು ಸಹ ಈ ಮುಟ್ಟು ರೋಗಕ್ಕೆ ಕಾರಣ ಇರ್ತವೆ. ಮತ್ತು ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಬಿಳಿ ನೊಣ, ನಾವು ವೈಟ್ ಫ್ಲೈ ಅಂತ ಕರಿತೀವಿ, ಇವುಗಳು ಸಹ ಈ 3 ಕೀಟಗಳು ಒಟ್ಟಾರೆ ಏನಾದರೂ ಕಂಡು ಬಂದರೆ ಅಥವಾ ಮೈಟ್ಸು ಮತ್ತು ಥ್ರಿಪ್ಸು ಅಥವಾ ಮೈಟ್ಸು ಥ್ರಿಪ್ಸು ವೈಟ್ ಫ್ಲೈ 3 ಕೀಟಗಳು ನಮಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಕಂಡು ಬಂತು ಅಂತಂದರೆ ಎಲೆಗಳೇನಪ್ಪ ಅಂತಂದರೆ ಒಳಭಾಗಕ್ಕೂ ಮುಟ್ಟುತ್ತಾ ಇರ್ತವೆ. ಬರೀ ಥ್ರಿಪ್ಸ್ ಇತ್ತು ಅಂತಂದರೆ ಹೊರಮಗ್ಗಲದಾಗೂ ಮುಟ್ರು ಆಗ್ತಾ ಇರ್ತವೆ. ಇನ್ನು ಕೆಲವೊಂದು ಕಡೆ ಎಲೆಗಳೇನಪ್ಪ ಅಂತಂದರೆ ಗಾತ್ರದಲ್ಲಿ ಸಂಪೂರ್ಣವಾಗಿ ಕಡಿಮೆಯಾಗಿ ಗಿಡಗಳ ಬೆಳವಣಿಗೆ ಕುಂಠಿತಗೊಂಡು ಪೂರ್ತಿಯಾಗಿ ಏನಪ್ಪ ಅಂತಂದರೆ ಕುಬ್ಜವಾಗಿರುವಂಥ ಗಿಡಗಳನ್ನು ನಾವು ಕಾಣ್ತಾ ಇರ್ತೀವಿ. ಎಲೆಗಳು ಒಂಥರ ಚಹಾ ಕಪ್ಪಿದ ಥರ ಏನಪ್ಪ ಅಂತಂದರೆ ಪೂರ್ತಿಯಾಗಿ ಒಳಮಗ್ಗಲದಲ್ಲಿ ಮುಟ್ರಿಯಾಗಿ ಗಿಡ್ಡದಾಗಿ ಕಾಣ್ತಾ ಇರ್ತದೆ. ಇದು ವಿಕೃತವಾಗಿ ಕಾಣುವಂಥ ಒಂದು ಆಕಾರದಲ್ಲಿ ಏನಪ್ಪ ಅಂತಂದರೆ ನಾವು ಎಲೆಗಳ ಮುಟ್ರು ಆಗೋದ್ರಿಂದ ನಾವು ಇದನ್ನು ಮುಟ್ರು ರೋಗ ಅಂತ ನಾವು ಮೆಣಸಿನ ಗಿಡದಲ್ಲಿ ಕಾಣ್ತಾ ಇರ್ತೀವಿ. ಇದ್ರ ಜೊತೆಗೆ ಈ ಬಿಳಿ ನೊಣದಿಂದ ಏನಾದರೂ ಮೆಣಸಿನಕಾಯಿಯಲ್ಲಿ ಬರುವಂತಹ ಲೀಫ್ ಕರ್ಲ್ ಅಥವಾ ಎಲೆ ಮುಟ್ರು ನಂಜಾಣು ರೋಗನೂ ಸಹ ಇದರಲ್ಲಿ ಸೇರ್ಕೊಳ್ತು ಅಂತಂದರೆ ಬೆಳೆಯಲ್ಲಿ ಏನಪ್ಪಾ ಅಂತಂದರೆ ಯಾವುದೇ ರೀತಿಯಾದ ಹೂವುಗಳು ಹೆಚ್ಚಾಗಿ ಕಂಡು ಬರೋದಿಲ್ಲ. ಹೂವುಗಳು ಕಂಡು ಬರದೇ ಇದ್ದಾಗ ಖಂಡಿತವಾಗಿ ಕಾಯಿಗಳ ಸಂಖ್ಯೆನೂ ಸಹ ಕಡಿಮೆ ಆಗಿರ್ತದೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದರೆ ಮುಟ್ರು ರೋಗ ಮತ್ತು ನಂಜಾಣು ರೋಗ ಒಟ್ಟಾರೆ ಕಂಡು ಬಂತು ಅಂತಂದರೆ ಬೆಳೆಯಲ್ಲಿ ಇಳುವರಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವುಗಳನ್ನು ನಾವು ಖಂಡಿತವಾಗಿ ನಿಯಂತ್ರಣ ಮಾಡಿದರೆ ಮಾತ್ರ ಈ ಬೆಳೆಯಲ್ಲಿ ಏನಪ್ಪಾ ಅಂತಂದರೆ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಮುಟ್ರು ರೋಗದ ನಿರ್ವಹಣೆಗೆ ಸಾಮಾನ್ಯವಾಗಿ ರೈತರು ಏನು ಮಾಡಬೇಕಾಗ್ತದೆ, ಪ್ರಾರಂಭಿಕ ದಿನಗಳಲ್ಲಿ ಅಂದರೆ ನಾಟಿ ಮಾಡಿದ 1 ವಾರದ ನಂತರದಿಂದ ಹಿಡಿದನೇ ಸಾಧ್ಯವಾದಷ್ಟು ಮಟ್ಟಿಗೆ ಈ ಕೀಟಗಳ ನಿಯಂತ್ರಣಕ್ಕೆ, ಅಂದ್ರೆ ಇವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಹಳದಿ ಮತ್ತು ನೀಲಿ ಬಣ್ಣದ ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ 8 ಅಥವಾ 10 ಬಳಸೋದು ಬಹಳ ಸೂಕ್ತ. ಈ ಮೋಹಕ ಬಲೆಗಳನ್ನು ಕಟ್ಟೋದ್ರಿಂದ ಏನಾಗ್ತದೆ, ಈ ಕೀಟಗಳು ಆ ಬಲೆಗಳಿಗೆ ಆಕರ್ಷಿತಗೊಂಡು ಅದರ ಮೇಲೆ ಅಂಟ್ಕೊಂಡ್ಬಿಡ್ತವೆ. ಸೊ ಈ ರೀತಿಯಾಗಿ ಅವುಗಳ ಹಾರಾಟ ಕಡಿಮೆಯಾಗಿ ಅವುಗಳ ಬಾಧೆಯನ್ನು ಕಡಿಮೆ ಮಾಡಬಹುದು. ಎರಡನೇದಾಗಿ, ಮೆಣಸಿನಕಾಯಿ ನಾವು ನಾಟಿ ಮಾಡುವ ಒಂದು ಕ್ಷೇತ್ರದ ಸುತ್ತಲೂ ಸುಮಾರು 3 ಅಥವಾ 4 ಸಾಲುಗಳಲ್ಲಿ ಏನಪ್ಪ ಅಂದ್ರೆ ಸಜ್ಜೆ ಅಥವಾ ಗೋವಿನ ಜೋಳ ಅಥವಾ ಬಿಳಿ ಜೋಳ, ಇವುಗಳನ್ನು ನಾವು ಪೂರ್ತಿ ಹೊಲದ ಸುತ್ತಲೂ ಬೆಳೆಯೋದ್ರಿಂದ ಒಂದು ಜೈವಿಕವಾದ ನಿರ್ಮಾಣ ಮಾಡಿದಂಗೆ ಆಗ್ತದೆ. ನಾವು ಬ್ಯಾರಿಯರ್ ಅಥವಾ ಕಂಪೌಂಡ್ ವಾಲ್ ಅಂತ ನಾವೇನು ಮನೆಗಳಿಗೆ ಕಟ್ಟಿರ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಹೊಲದ ಸುತ್ತಲೂ ಕೀಟಗಳು ಒಂದು ಹೊಲದಿಂದ ಇನ್ನೊಂದಕ್ಕೆ ಹೊಲಕ್ಕೆ ಏನಪ್ಪಾ ಅಂತಂದರೆ ಅವುಗಳ ಪ್ರವೇಶ ಆಗದಂಗೆ ತಡಿಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ರಸ ಹೀರುವ ಕೀಟಗಳ ಒಂದು ವಿಶಿಷ್ಟತೆ ಏನಂತಂದರೆ ಇವು ಅತಿ ಹೆಚ್ಚಿನ ಎತ್ತರಕ್ಕೆ ಹಾರಾಟ ಮಾಡುವುದಿಲ್ಲ, ಆದರೆ ಅತಿ ಪಕ್ಕದಲ್ಲಿರುವಂಥ ಕ್ಷೇತ್ರಗಳಿಗೆ ಬೇಗ ಬೇಗನೆ ಹಾರಾಟ ಆಗುವಂಥ ಒಂದು ಸಂದರ್ಭ ಇರ್ತದೆ. ಸೊ ಈ ರೀತಿಯಾಗಿ ಗೋವಿನ ಜೋಳ ಅಥವಾ ಬಿಳಿ ಜೋಳ ಅಥವಾ ಸಜ್ಜೆ ಹಾಕೋದ್ರಿಂದ ಇವುಗಳ ಹಾರಾಟವನ್ನು ಸಹ ನಾವು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗದಂತೆನೂ ಕಡಿಮೆ ಮಾಡಬಹುದು. ಮುಂದಿನ ಒಂದು ಕ್ರಮವಾಗಿ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ, ಕೇವಲ ನಾವು ಕೀಟನಾಶಕಗಳ ಮೇಲೆ ಅವಲಂಬಿತರಾಗಬಾರ್ದು. ಇದಕ್ಕೆ ನಮಗೆ ಏನಪ್ಪಾ ಅಂದ್ರೆ ಪರ್ಯಾಯವಾಗಿ ಈಗ ಬೇವಿನ ಬೀಜದ ಕಷಾಯನೂ ಮಾಡಬಹುದು. ಬೇವಿನ ಎಣ್ಣೆನೂ ಸಿಗ್ತದೆ, 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಎಣ್ಣೆಯನ್ನ ಪ್ರತಿ ಲೀಟರ್ ನೀರಿಗೆ 3-5 ಮಿಲಿ ಅಂತ ನಾವು ಬಳಸಿನೂ ಸಹ ಸಿಂಪಡಣೆ ಮಾಡಬಹುದು. ಇದರ ಜೊತೆಗೆ ಮೆಟ್ರೈಸಿಯಂ ಮತ್ತು ಬೇವೇರಿಯಾ ಅನ್ನುವಂಥ ಜೈವಿಕ ಕೀಟನಾಶಕಗಳು ಸಹ ಇದಾವೆ, ಅವುಗಳನ್ನು ಸಹ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮದಂತೆ ನಾವು ಬಳಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಮುಟ್ಟು ರೋಗ ಹರಡುವಂತಹ ಈ ಸೂಕ್ಷ್ಮಾಣು ಅಂದ್ರೆ ಕಣ್ಣಿಗೆ ಸ್ವಲ್ಪ ಕಾಣದಂತಹ ಕೀಟಗಳೇನಿದಾವಲ್ಲ, ಥ್ರಿಪ್ಸು ಮೈಟ್ಸು ಮತ್ತೆ ಬಿಳಿ ನೊಣಗಳು, ಇವುಗಳನ್ನೇನಪ್ಪಾ ಅಂತಂದ್ರೆ ಅತಿ ಒಂದು ಕಡಿಮೆ ಬೆಲೆಯಲ್ಲಿ ತೀಕ್ಷ್ಣವಾಗಿ ಏನಪ್ಪಾ ಅಂದ್ರೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಷ್ಟಕ್ಕೂ ಮಿಗಿಲಾಗಿ ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕೀಟಗಳ ಬಾಧೆ ಕಂಡು ಬಂತು ಅಂತಂದ್ರೆ ಇಮ್ಡಾಕ್ಲೋಪಿಡ್ ಅನ್ನುವಂತ ಒಂದು ಕೀಟನಾಶಕ ಇದೆ, ಪ್ರತಿ ಲೀಟರ್ ನೀರಿಗೆ 0.5 ಮಿಲಿ ಅಂತ ಹಾಕಿದ್ರೆ ನಾವು ಇದನ್ನೇನಪ್ಪಾ ಅಂದ್ರೆ ಬಿಳಿ ನೊಣ ಮತ್ತು ಥ್ರಿಪ್ಸ್ಗೆ ಕಂಟ್ರೋಲ್ ಮಾಡಬಹುದು. ಫಿಪ್ರೋನಿಲ್ ಅನ್ನುವಂಥ ಒಂದು ಕೀಟನಾಶಕ ಇದೆ, ಅದನ್ನು ಸಹ ಥ್ರಿಪ್ಸ್ಗಳಿಗೆ ಮತ್ತೆ ಕೆಲವೊಂದ್ಸರಿ ಬಿಳಿ ನೊಣಕ್ಕೂ ಸಹ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರತಿ ಲೀಟರ್ಗೆ 1 ಮಿಲಿ ಅಂತ ನಾವು ಬಳಸಿ ಸಿಂಪಡಣೆ ಮಾಡಲಿಕ್ಕೆ ಬರ್ತದೆ. ಕೀಟದ ಬಾಧೆ ಅತಿ ಒಂದು ತೀವ್ರವಾಗಿ ಕಂಡು ಬಂದಲ್ಲಿ ಈ ಡೈಫೆಂಥಿಯೂರಾನ್ ಅನ್ನುವಂಥ ಒಂದು ಕೀಟನಾಶಕ ಇದೆ, ಇದನ್ನು ಪ್ರತಿ ಲೀಟರ್ ನೀರಿಗೆ ರೈತರು ಏನಪ್ಪಾ ಅಂದರೆ 0.4-0.5 ಅಂದರೆ 0.25 ಗ್ರಾಮದವರೆಗೆ ನಾವು ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಅದು ಕೀಟನವನ್ನು ನಿಯಂತ್ರಣ ಮಾಡ್ಬೋದು. ಆದರೆ ದಯವಿಟ್ಟು ರೈತರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದರೆ, ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡಿದ ನಂತರ ಮುಂದಿನ ಕೀಟನಾಶಕದ ಸಿಂಪಡಣೆಗೆ ಕನಿಷ್ಠ 8-10 ದಿನಗಳ ಅಂತರ ಇರಲಿ. ಕೆಲವೊಂದು ಬಾರಿ ರೈತರು ಏನಾಗ್ತಾರೆ, ಅವರಿಗೆ ಕೀಟಗಳು ಕಡಿಮೆ ಆಗ್ತಾ ಇಲ್ಲವೋ ಅಂತ ಒಂದು ಅರ್ಜೆಂಟ್ನಲ್ಲಿ ಅಥವಾ ಒಂದು ಅವಸರದಲ್ಲಿ ಪ್ರತಿ 3 ದಿವಸಕ್ಕೆ ಒಂದ್ಸರಿ ಸಿಕ್ಕಲ್ಲಿ ಅಂದರೆ ಮಾರುಕಟ್ಟೆಯಲ್ಲಿ ಈ ಅಂಗಡಿಯವರು ಯಾರು ಹೇಳ್ತಾರೋ ಅಥವಾ ತಮಗೆ ತಿಳಿದಿರುವಂಥ ಯಾರು ಹೇಳ್ತಾರೋ ಅಂತಹ ಕೀಟನಾಶಕಗಳನ್ನು ಪದೇ ಪದೇ ಬಳಸೋದ್ರಿಂದ ಕೆಲವೊಂದು ಬಾರಿ ಕೀಟಗಳಲ್ಲಿ ಕೀಟನಾಶಕಗಳನ್ನು ತಡೆದುಕೊಳ್ಳುವಂಥ ನಿಯಂತ್ರಣ ಶಕ್ತಿ ಬೆಳೆದು ಬಿಡ್ತದೆ. ಹೀಗಾಗಿ ಕೀಟಗಳ ನಿಯಂತ್ರಣ ಆಗದೇನೂ ಇರುವಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ರೈತರು ಒಂದ್ಸಾರ್ತಿ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಎಣ್ಣೆ ಬಳಸ್ಬೋದು, ಇನ್ನೊಂದು ಬಾರಿ ಏನಪ್ಪಾ ಅಂತಂದರೆ ಜೈವಿಕ ಕೀಟನಾಶಕಗಳನ್ನು ಬಳಸ್ಬೋದು, ಮೋಹಕ ಬಲೆಗಳನ್ನು ಬಳಸ್ಬೋದು ಮತ್ತು ರಾಸಾಯನಿಕ ಕೀಟನಾಶಕಗಳನ್ನು ಬಳಸ್ಬೋದು. ಹೀಗೆ ಒಂದಿಲ್ಲ ಒಂದು ಮತ್ತೊಂದನೇನಪ್ಪಾ ಅಂತಂದರೆ ಬದಲಿ ಬದಲಿಯಾಗಿ ಅಥವಾ ಆಲ್ಟರ್ನೇಟಿವ್ ಅಂತ ನಾವು ಕರಿತಾ ಇರ್ತೀವಿ. ಆ ರೀತಿಯಾಗಿ ನಾವೇನಪ್ಪಾ ಅಂದರೆ ಇವುಗಳನ್ನು ಅಳವಡಿಸಿಕೊಂಡು ಬಳಸಿದ್ದೇ ಆದಲ್ಲಿ ಮೆಣಸಿನ ಗಿಡದಲ್ಲಿ ಆಗುವಂತಹ ಮುಟ್ಟು ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನೊಂದು ಮೆಣಸಿನಕಾಯಿಗೆ ಬರುವಂಥದ್ದು ಎಲೆ ಚುಕ್ಕಿ ರೋಗ, ಇದ್ರ ಲಕ್ಷಣಗಳು ಹೇಗಿರ್ತವೆ ರೈತ ಬಾಂಧವರು ಯಾವ ರೀತಿಯಾಗಿ ಐಡೆಂಟಿಫಿಕೇಶನ್ ಮಾಡ್ಕೊಂಡ್ಬಿಟ್ಟು ಈಗ ಮಾಡಬಹುದು? ತಾವು ಹೇಳ್ದಂಗೆ ಮೆಣಸಿನ ಗಿಡದಲ್ಲಿ ಏನಪ್ಪಾ ಅಂತಂತಂದ್ರೆ ಸಾಮಾನ್ಯವಾಗಿ ಸರ್ಕೋಸ್ಪೋರಾ ಅನ್ನುವಂತ ಒಂದು ಎಲೆ ಚುಕ್ಕಿ ರೋಗ ಬರ್ತದೆ. ಕಂದು ಬಣ್ಣದ ಚುಕ್ಕೆಗಳಿರ್ತವೆ ಪ್ರಾರಂಭಿಕ ಹಂತದಲ್ಲಿ, ಕ್ರಮೇಣ ಚುಕ್ಕೆಗಳ ಗಾತ್ರ ದೊಡ್ಡದಾಗಿ ಬಿಟ್ಟೇನಪ್ಪಾ ಅಂತಂದ್ರೆ ಅಲ್ಲಿ ಆ ಚುಕ್ಕೆಗಳಲ್ಲಿ ಕಂದು ಬಣ್ಣದ ಒಣಗಿರುವಂತ ಭಾಗ ಏನಪ್ಪಾ ಅಂದ್ರೆ ಉದುರು ಹೋಗುವಂತ ಚಾನ್ಸಸ್ ಜಾಸ್ತಿ ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ. ಈ ಒಂದು ಎಲೆ ಚುಕ್ಕಿ ರೋಗಕ್ಕೆ ಏನಪ್ಪಾ ಅಂತಂದ್ರೆ ಮ್ಯಾಂಕೋಸಿಬ್ ಅನ್ನುವಂತಹ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ, ಡೈಟಿನ್-M45 ಅಂತ ಕರೀತಾರೆ. ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಮ್ ಅಂತ ಅದನ್ನು ಬಳಸಿ ಸಿಂಪಡಣೆ ಮಾಡಬಹುದು. ಅಥವಾ ಕ್ಲೋರ್ಥಾಲೋನಿಲ್ ಅನ್ನುವಂಥ ಇನ್ನೊಂದು ಶಿಲೀಂಧ್ರ ನಾಶಕ ಇದೆ, ಅದನ್ನು ಸಹ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮದಂತೆ ಬಳಸಿ ಏನಪ್ಪ ಅಂತಂದರೆ ರೈತರು ಸಿಂಪಡಣೆ ಮಾಡಬಹುದು. ರೋಗದ ತೀವ್ರತೆ ಹೆಚ್ಚಾಗಿತ್ತು ಅಥವಾ ಅತಿಯಾದ ಹೆಚ್ಚಿನ ಪ್ರಮಾಣದ ರೋಗ ಇತ್ತು ಅಂತಂದರೆ ಕಾಂಟಾಫ್ ಅನ್ನುವಂಥ ಶಿಲೀಂಧ್ರ ನಾಶಕ ಸಿಗ್ತದೆ. ಅಥವಾ ಅದರ ಜೊತೆಗೆ ಈಗ ಮತ್ತೊಂದು ಹೇಳಬೇಕು ಅಂತಂತಂದರೆ ಟ್ರೈಕೋಡರ್ಮಾ ಸುಡೋಮೋನಸ್ ಸಂಯುಕ್ತ ಪೀಳಿನಾಶಕಗಳು ಅಂದರೆ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಸಹ ರೈತರು ಕೆಲವೊಂದು ಕಡೆ ಬಳಸಿ ಯಶಸ್ವಿಯಾಗಿರೋದನ್ನು ಸಹ ಕಂಡಿದ್ದೀವಿ. ಅವುಗಳನ್ನು ಸಹ ರೈತರು ಏನಪ್ಪಾ ಅಂತಂದರೆ ಈ ಎಲೆಚುಕ್ಕ ರೋಗಕ್ಕೆ ಏನಪ್ಪಾ ಅಂತಂದರೆ ರೈತರು ಸಿಂಪಡಣೆ ಮಾಡಿಸ್ಲಿಕ್ಕೆ ಬಳಸಬಹುದಾಗಿದೆ. ಈಗ ಮುಖ್ಯವಾಗಿ ರೈತ ಬಾಂಧವರಿಗೆ ಈ ಮೆಣಸಿನಕಾಯಿಯಲ್ಲಿ ಕೀಟಗಳಿಗಿಂತ ರೋಗಬಾಧೆನೇ ಹೆಚ್ಚಾಗಿ ಕಾಣಿಸುತ್ತೆ, ಭಾಳಷ್ಟು ನಷ್ಟವನ್ನು ಉಂಟು ಮಾಡ್ತದೆ. ನಾವು ಅಲ್ಲಲ್ಲಿ ನೋಡಿದ ಹಾಗೆ ಈಗ ಮಳೆ ಹೆಚ್ಚಾಯಿತು ಅಂತಂದರೆ ಅಥವಾ ತಗ್ಗು ಪ್ರದೇಶದಲ್ಲಿ ನೀರು ಏನಾದರೂ ನಿಲ್ಕೊಳ್ತು ಅಂತಂದರೆ ನೆಟ್ಟೆ ರೋಗ ಭಾಳಷ್ಟು ಸಂಬಂಧಪಟ್ಟಂತಲ್ಲಿ ಬಾಧಿಸ್ತದೆ. ಇದಕ್ಕೆ ಕಾರಣ ಮತ್ತು ಪರಿಹಾರ ಏನು ಹೇಳ್ತಿರ್ತಾವೆ? ಈಗ ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದರೆ ಮೆಣಸಿನಕಾಯಿ ಗಿಡಗಳನ್ನು ನಾವು ಸಸಿ ತಯಾರು ಮಾಡುವ ಹಂತದಲ್ಲೂ ಸಹ ನಮಗೆ ನೆಟ್ಟೆ ಬರ್ತಾ ಇದೆ. ಅಂದರೆ ನಾವು ಅದನ್ನು ಬುಡಕೊಳೆ ರೋಗ ಅಥವಾ ಸಸಿಕೊಳೆ ಅಂತ ಕರಿತೀವಿ, ಡ್ಯಾಂಪಿಂಗ್ ಆಫ್. ಈ ಒಂದು ಹಂತದಲ್ಲಿ ರೋಗದ ನಿರ್ವಹಣೆ ಮಾಡಲಿಕ್ಕೆ ರೈತರೇನಪ್ಪ ಅಂತಂದರೆ ಸಸಿ ಮಡಿಗಳನ್ನು ತಯಾರು ಮಾಡುವ ಅಂಥ ಸ್ಥಳದಲ್ಲಿ ಈ ಜೈವಿಕ ಗೊಬ್ಬರ ಕೀಟನಾಶಕಗಳಾದ ಟ್ರೈಕೋಡರ್ಮಾವನ್ನು ಏನಪ್ಪ ಅಂತಂದರೆ ತಿಪ್ಪೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಜೊತೆಗೆ ಪ್ರತಿ 10 ಸ್ಕ್ವೇರ್ ಮೀಟರ್ ಸ್ಥಳಕ್ಕೆ 1 ಕಿಲೋ ಟ್ರೈಕೋಡರ್ಮಾವನ್ನು ಸುಮಾರು 2 ಕ್ವಿಂಟಲ್ದಷ್ಟು ತಿಪ್ಪೆ ಗೊಬ್ಬರ ಜೊತೆಗೆ ನಾವು ಸರಿಯಾಗಿ ಮಿಶ್ರಣ ಮಾಡಿ ಹರಡಿಕೊಂಡು ಸಸಿ ಮಡಿಯನ್ನು ತಯಾರು ಮಾಡೋದರಿಂದ ಸಸಿ ಬೆಳವಣಿಗೆ ಹಂತದಲ್ಲಿ ಏನಪ್ಪ ಅಂತಂದರೆ ನೆಟ್ಟು ರೋಗವನ್ನು ಅಥವಾ ಬುಡಕೊಳೆ ರೋಗವನ್ನು ತಡೆಗಟ್ಟಬಹುದು. ಇನ್ನು ಪ್ರಮುಖ ಕ್ಷೇತ್ರದಲ್ಲಿ ಅಂದರೆ ನಾಟಿ ಮಾಡಿದ ನಂತರ ಬರುವಂತಹ ನೆಟ್ಟೆ ರೋಗ ಇಲ್ಲಿ ಹೆಚ್ಚಾಗಿ 2 ಹಂತದಲ್ಲಿ ಕಂಡು ಬರ್ತಾ ಇದೆ. ಒಂದು, ಈ ಅತಿಯಾದ ಮಳೆಯಿಂದಾಗಿನೂ ಸಹ ಈ ಮೆಣಸಿನ ಗಿಡ ಅಥವಾ ಮೆಣಸಿನಕಾಯಿಯಲ್ಲಿ ಏನಪ್ಪ ಅಂತಂದರೆ ಗಿಡಗಳು ಈ ಒಂದು ಕಾಯಿ ಕಟ್ಟಿದ ಹಂತದಲ್ಲಿಯೂ ಸಹ ಏನಪ್ಪ ಅಂತಂದರೆ ಅಲ್ಲಿ ಗಿಡಗಳು ಸಾಯುತ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ಯಾವ ರೈತರು ಜೂನ್ ತಿಂಗಳ ಮತ್ತು ಜುಲೈ ತಿಂಗಳಲ್ಲಿ ಗಿಡಗಳನ್ನು ನಾಟಿ ಮಾಡಿದಾರೋ ಅಂಥ ರೈತರಿಗೆ ಏನಪ್ಪ ಅಂತಂದರೆ ಈಗಾಗಲೇ ಅಲ್ಲಿ ನೆಟ್ಟೆ ರೋಗವೇನಪ್ಪ ಅಂತಂದರೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ. ಅಂಥ ರೈತರಿಗೆ ಏನಪ್ಪ ಅಂತಂದರೆ ಕೆಲವೊಬ್ಬ ರೈತರು ಶಿಲೀಂಧ್ರನಾಶಕಗಳನ್ನು ಸಹ ಬುಡ ತ್ವಯಿಸಲಿಕ್ಕೆ ಅಥವಾ ಬೇರುಗಳಿಗೆ ಉಪಚರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಕಿವಿ ಮಾತು ಹೇಳುವುದೇನಂತಂದರೆ, ನೀವು ರೋಗ ಬರುವುದಕ್ಕಿಂತ ಮುಂಚೆನೆ ಪ್ರತಿ ಎಕರೆಗೆ ಏನಪ್ಪ ಅಂತಂದರೆ ಈ ಟ್ರೈಕೋಡರ್ಮಾ ಅಥವಾ ಸುಡೋಮೋನಸ್ ಇವೆರಡೂ ಜೈವಿಕ ಶಿಲೀಂಧ್ರನಾಶಕಗಳನ್ನು ಪ್ರತಿ ಲೀಟರ್ನಿಗೆ 5 ಗ್ರಾಮದಂತೆ ಕರೆಸಿ ಗಿಡದ ಬುಡಗಳನ್ನು ತೋರಿಸುವುದರಿಂದ ಮುಂದೆ ಬರಬಹುದಾದಂಥ ನೆಟ್ಟು ರೋಗವನ್ನು ಈಗಲೇ ತಡಿಬಹುದು. ಇದು ಕೇವಲ ನಿಮಗೇನಪ್ಪ ಅಂದರೆ ಪ್ರತಿ ಎಕರೆಗೆ 2 ಕೆಜಿ ಟ್ರೈಕೋಡರ್ಮಾದಲ್ಲಿನೇ ನೀವು ಏನಪ್ಪ ಅಂತಂದರೆ ಇಡೀ 1 ಎಕರೆ ಮೆಣಸಿನಕಾಯಿ ಗಿಡದ ಬೆಳೆಯನ್ನು ಉಪಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೆಲವೊಬ್ಬರು ರೈತರಿಗೆ ಏನಾಗ್ತದೆ, ಅತೀವ ಒಂದು ಅವಸರ ಇರ್ತದೆ, ಈಗಾಗಲೇ ರೋಗ ಬಂದು ಅತಿ ಹೆಚ್ಚಿಗೆ ಬಾಧೆ ಉಂಟು ಮಾಡ್ತಾ ಇರ್ತದೆ. ಅಂದರೆ ಪ್ರತಿದಿನ 10-20 ಗಿಡಗಳು ಸಾಯ್ತಾನೆ ಇರ್ತವೆ. ಇದು ನಿಜವಾಗಿ ಹೇಳಬೇಕು ಅಂತಂದರೆ ಮಣ್ಣಿನಿಂದ ಹರಡುವಂಥ ರೋಗ. ಈ ನೆಟ್ಟೆ ರೋಗ ಮೆಣಸಿನಕಾಯಿಯಲ್ಲಿ ಬರುವಂಥದ್ದು ಫ್ಯೂಸೇರಿಯಂ ಅನ್ನುವಂಥ ಒಂದು ಪ್ರಜಾತಿಯ ಶಿಲೀಂಧ್ರದಿಂದ. ಇದು ಮಣ್ಣಿನಿಂದ ಏನಪ್ಪ ಅಂತಂದರೆ ನೀರಿನ ಮುಖಾಂತರ 1 ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ನೀರಿನ ಮುಖಾಂತರ ಮಣ್ಣಿನಲ್ಲಿನೇ ಹರಡ್ತಾ ಇರ್ತದೆ. ಸೊ ಅದನ್ನು ತಡಿಲಿಕ್ಕೆ ಕೆಲವೊಬ್ಬರು ರೈತರು ನಮಗೆ ಇಲ್ಲ, ನಾವು ಕೂಡಲೇ ಶಿಲೀಂಧ್ರನಾಶಕವನ್ನು ಬಳಸಲೇಬೇಕು ಅಂತಂದಾಗ ಕಾರ್ಬೆಂಡಿಸಮ್ ಅಥವಾ ಬಯೋಸ್ಟಿನ್ ಅನ್ನುವಂಥ ಒಂದು ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮದಂತೆ ಮಿಶ್ರಣ ಮಾಡಿ ಅಥವಾ ಸಾಫ್ ಅನ್ನುವಂಥ ಇನ್ನೊಂದು ಶಿಲೀಂಧ್ರನಾಶಕವನ್ನು, ಅದು ಸಂಯುಕ್ತ ಶಿಲೀಂಧ್ರನಾಶಕ, ಅದು ಮ್ಯಾಂಕೋಜಿಮ್ ಮತ್ತು ಕಾರ್ಬೆಂಡಿಸಮ್ ಎರಡೂ ಅದರಲ್ಲಿದೆ, ಅದನ್ನು ಸಹ ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಮದಂತೆ ನಾವು ಏನಪ್ಪ ಅಂತಂದರೆ ದ್ರಾವಣ ತಯಾರಿಸಿ ಬುಡ ತೋರಿಸಲಿಕ್ಕೆ ಬಳಸ್ಬೋದು. ಆದರೆ ಒಂದು ಮಾತನ್ನು ದಯವಿಟ್ಟು ರೈತರು ನೆನಪಿನಲ್ಲಿಟ್ಕೊಳ್ಳಿ, ನಾವು ಹಸಿ ಮೆಣಸಿನಕಾಯಿಯನ್ನು ಕೆಲವೊಮ್ಮೆ ಮಾರುಕಟ್ಟೆಗೆ ಮಾಡುವಂಥ ಪ್ರಸಂಗ ಬರ್ತದೆ. ಈ ಒಂದು ಪ್ರಸಂಗ ಇದ್ದಲ್ಲಿ ಅಥವಾ ನೀವಾಗಿಯೇ ನಿಮ್ಮ ಮನೆಗೂ ಸಹ ಹಸಿ ಮೆಣಸಿನಕಾಯಿಯನ್ನು ಬಳಸ್ತಿರುವಂಥ ಪ್ರಸಂಗ ಇದ್ದಲ್ಲಿ ದಯವಿಟ್ಟು ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಬದಲಾಗಿ ಟ್ರೈಕೋಡರ್ಮಾ ಸುಡೋಮೋನಾಸ್ ಇಂತಹ ಜೈವಿಕ ಪೀಡನಾಶಕಗಳನ್ನು ಬಳಸೋದ್ರಿಂದ ನಿಮಗೇನಪ್ಪ ಅಂದರೆ ಮನುಷ್ಯನ ಆರೋಗ್ಯಕ್ಕೆ ಕಾಪಾಡಲಿಕ್ಕೆ ನಿಮ್ಮ ಒಂದು ಸಹಾಯನೂ ಆಗ್ತದೆ. ಎರಡನೇದು, ನಿಮ್ಮ ಹೊಲದ ಫಲವತ್ತತೆಯನ್ನು ಸಹ ಮೇಂಟೈನ್ ಅಥವಾ ಅದನ್ನು ಮುಂದುವರೆಸಲಿಕ್ಕೇನು ಸಹ ಅನುಕೂಲ ಆಗ್ತದೆ. ಕೊನೆಯದಾಗಿ ಈ ನೆಟ್ಟೆ ರೋಗದಲ್ಲಿ ನಾವು ಇನ್ನೊಂದು ಎಚ್ಚರಿಕೆ ವಹಿಸಬೇಕಾದ ಕ್ರಮ ಏನಪ್ಪ ಅಂತಂದರೆ, ನಾಟಿ ಮಾಡುವ ಪೂರ್ವದಲ್ಲಿನೇ ಯಾರಾದರೂ ಹೊಸದಾಗಿ ಈಗ ಮೆಣಸಿನ ಗಿಡವನ್ನು ನಾಟಿ ಮಾಡ್ತಾ ಇದ್ರು ಅಂತಂದರೆ, ನೀವು ನಾಟಿ ಮಾಡುವ ಪೂರ್ವದಲ್ಲಿ ಪ್ರತಿ ಎಕರೆಗೆ ಏನಪ್ಪ ಅಂದರೆ 5 ಕ್ವಿಂಟಲ್ ಎರೆಹುಳ ಗೊಬ್ಬರ ಮತ್ತು 2 ಕ್ವಿಂಟಲ್ ಈ ಬೇವಿನ ಹಿಂಡಿ ಜೊತೆಗೆ ಸುಮಾರು 2 ಕಿಲೋ ಟ್ರೈಕೋಡರ್ಮಾ 1 ಕಿಲೋ ಸುಡೋಮೋನಾಸನ್ನು ಸರಿಯಾಗಿ ಮಿಶ್ರಣ ಮಾಡಿ 8 ದಿನಗಳ ನಂತರ ಈ ನಾಟಿ ಮಾಡುವ ಸಾಲಿನಲ್ಲಿ ಏನಪ್ಪ ಅಂತಂದರೆ ಈ ಮಿಶ್ರಣವನ್ನು ಆ ಗಿಡದ ಸಾಲಿನ ಮುಖಾಂತರ ನಾವು ಅದನ್ನು ಮಣ್ಣಿಗೆ ಸೇರಿಸೋದ್ರಿಂದ ಅದೇ ಸಾಲಿನಲ್ಲಿ ಸಸಿಗಳನ್ನು ನಾಟಿ ಮಾಡೋದ್ರಿಂದ ನೆಟ್ಟೆ ರೋಗವನ್ನು ಬಾರದಂತೆ ಶೇ 95% ನಾವೇನಪ್ಪ ಅಂದರೆ ಸಂಪೂರ್ಣವಾಗಿ ಇಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಕಡಿಮೆ ಖರ್ಚಿನಲ್ಲಿ ಮುಂಜಾಗ್ರತೆ ಕ್ರಮವಾಗಿ ನಾವು ಇದನ್ನು ಮಾಡಿದೀವಿ ಅಂತಂದರೆ ಮೆಣಸಿನ ಬೆಳೆಯಲ್ಲಿ ಏನಪ್ಪ ಅಂತಂದರೆ ಗಿಡ ಕೊಳೆ ರೋಗ ಅಥವಾ ಸಸಿ ನಮಗೆ ನೆಟ್ಟೆ ರೋಗ ಅಂತ ನಾವು ಏನು ಕರಿತೀವಿ, ಇದನ್ನು ನಾವು ಯಶಸ್ವಿಯಾಗಿ ಏನಪ್ಪ ಅಂತಂದರೆ ಮೆಣಸಿನ ಬೆಳೆಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಕಾಯಿ ಕೊಳೆ ರೋಗ ಬರ್ತದೆ, ಇದಕ್ಕೆ ಏನು ಕಾರಣ ಅಂತ ಹೇಳ್ತಿರ್ತಾವೆ? ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಆಂಥ್ರಾಕ್ನೋಸ್ ಅನ್ನುವಂಥದ್ದು ಒಂದು ಗಿಡದ ಎಲೆಗಳ ಮೇಲೆ ಬರುವಂಥ ರೋಗ ಮೆಣಸಿನ ಬೆಳೆಯಲ್ಲಿ. ಇದೇ ಆಂಥ್ರಾಕ್ನೋಸ್ಗೆ ಕಾರಣ ಆಗಿರುವಂಥ ಶಿಲೀಂಧ್ರನೂ ಸಹ ಏನಪ್ಪ ಅಂತಂದರೆ ಕೆಲವೊಂದು ಬಾರಿ ರೋಗದ ತೀವ್ರತೆ ಹೆಚ್ಚಾಗಿತ್ತು ಮತ್ತು ವಾತಾವರಣದಲ್ಲಿ ಪದೇ ಪದೇ ಮಳೆ ಬರ್ತಾ ಇತ್ತು, ಹೆಚ್ಚಿನ ಆರ್ದ್ರತೆ ಇತ್ತು ಅಂತಂತಂದ್ರೆ ಅವಾಗ ಕಾಯಿ ಕೊಳೆ ರೋಗನೂ ಸಹ ಬರಲಿಕ್ಕೆ ಪ್ರಾರಂಭ ಇದೆ. ಎರಡನೇದಾಗಿ ಈ ಕಾಯಿ ಕೊಳೆ ರೋಗ ಅಥವಾ ಮೆಣಸಿನಕಾಯಿ ಕೊಳೆ ರೋಗಕ್ಕೆ ಏನಪ್ಪಾ ಅಂದ್ರೆ ಸುಮಾರು 5-6 ವಿವಿಧ ಪ್ರಜಾತಿಯ ಶಿಲೀಂಧ್ರಗಳನ್ನ ನಾವು ಅಲ್ಲಿ ಕಾಣ್ತಾ ಇರ್ತೀವಿ. ಸೊ ಇವುಗಳನ್ನ ನಾವೇನಪ್ಪಾ ಅಂತಂದ್ರೆ ಈಗಾಗಲೇನೆ ಹಸಿ ಮೆಣಸಿನಕಾಯಿ ಇದ್ದಾಗಿಯೂ ಸಹ ಕಾಯಿ ಕೊಳೆ ರೋಗ ಕೆಲವೊಂದು ಭಾಗಗಳಲ್ಲಿ ಪ್ರಾರಂಭ ಆಗಿದೆ. ಇಂತಹ ರೈತರಿಗೆ ನಾವು ಒಂದು ಹೇಳುವ ಒಂದು ಕಿವಿಮಾತು ಏನಂತಂದ್ರೆ ಕಾಯಿ ಕಚ್ಚಿದ ಮೇಲೆ ಅಂದ್ರೆ ತಮ್ಮ ಪ್ರದೇಶದಲ್ಲಿ ತುಂತುರು ಮಳೆ ಆವಾಗ ಆವಾಗ ಆಗ್ತಾ ಇತ್ತು ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಏನಪ್ಪಾ ಅಂತಂದ್ರೆ ಝೈನೇಬ್ ಅನ್ನುವಂತ ಒಂದು ಶಿಲೀಂಧ್ರನಾಶಕ ಇದೆ, ಮ್ಯಾಂಕೋಸೇಬ್ ಅನ್ನುವಂತ ಒಂದು ಶಿಲೀಂಧ್ರನಾಶಕ ಇದೆ. ಇವುಗಳನ್ನ ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಂ ಅಂದ್ರೆ 2.5 ಗ್ರಾಂ ನಾವು ಬಳಸಿ ಸಿಂಪರಣೆ ಮಾಡೋದ್ರಿಂದ ರೋಗಗಳನ್ನೇನಪ್ಪಾ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿನೇ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗದಕ್ಕೆ ಬಿಡದಂಗೆ ನಾವು ನಿಯಂತ್ರಣ ಮಾಡಬಹುದು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಜೆಲ್ ಅನ್ನುವಂತ ಇನ್ನೊಂದು ಶಿಲೀಂಧ್ರನಾಶಕ ಇದೆ, ಅದನ್ನು ಸಹ ಮಧ್ಯದಲ್ಲಿ ಒಂದು ಬಾರಿ ಏನಪ್ಪಾ ಅಂದ್ರೆ ನಾವು ಸಿಂಪರಣೆ ಮಾಡೋದ್ರಿಂದ ರೋಗದ ನಿಯಂತ್ರಣ ತಡೆಗಟ್ಟಲಿಕ್ಕೆ ಸಾಧ್ಯತೆ ಆಗ್ತದೆ. ಇನ್ನು ಹೆಚ್ಚಿನ ಭಾಗದಲ್ಲಿ ಕಾಯಿಕೊಳೆ ರೋಗದ ತೀವ್ರತೆ ಕಂಡಲ್ಲಿ ಏನಪ್ಪಾ ಅಂತಂದ್ರೆ ಈ ಅಜಾಕ್ಸಿಸ್ಟ್ರೋಬಿನ್ ಅನ್ನುವಂಥ ಇನ್ನೊಂದು ಶಿಲೀಂಧ್ರನಾಶಕ ಇದೆ, ಅದನ್ನ ಮ್ಯಾಂಕೋಸಿಬ್ ಜೊತೆಗೆ ಸಂಯುಕ್ತ ರೂಪದಲ್ಲಿ ಇರುವಂತಹ ಶಿಲೀಂಧ್ರನಾಶಕಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಇದ್ದಾವೆ. ಈ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಮ್ಯಾಂಕೋಸಿಬ್ ಹೊಂದಿರುವಂತಹ ಶಿಲೀಂಧ್ರನಾಶಕಗಳನ್ನ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಯಂತೆ ನಾವು ಬಳಸಿದೀವಿ ಅಂತಂದ್ರೆ ಈ ಕಾಯಿಕೊಳೆ ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಇನ್ನು ಯಾವ ರೈತರು ಸಾವಯವ ಪದ್ಧತಿಯಲ್ಲಿ ನಾವು ಮೆಣಸಿನಕಾಯಿ ಗಿಡಗಳನ್ನು ಬೆಳೀತಾ ಇದ್ದಾರೆ, ಅವು ಸಾವಯವ ಕೆಂಪು ಮೆಣಸಿನಕಾಯಿನ ಅವ್ರು ತಯಾರು ಮಾಡ್ತಾ ಇರ್ತಾರಲ್ಲ, ಅಂಥ ರೈತರಿಗೆ ನಾವು ದಯವಿಟ್ಟು ಹೇಳೋದೇನಂತಂದ್ರೆ ರೋಗ ಬರುವಕ್ಕಿಂತ ಮುಂಚೆನೆ ನೀವು ಕಡ್ಡಾಯವಾಗಿ ಏನಪ್ಪಾ ಅಂದ್ರೆ ಪ್ರತಿ 10 ದಿನಕ್ಕೆ ಒಂದು ಬಾರಿ ಏನಪ್ಪಾ ಅಂತಂದ್ರೆ ಸುಡೋಮೊನಾಸ್ ಅನ್ನ ನೀವು ಮತ್ತು ಅದ್ರ ಜೊತೆಗೆ ಟ್ರೈಕೋಡರ್ಮ ಅಲ್ಟರ್ನೇಟ್ ಆಗಿ ಅಂದ್ರೆ ಒಂದರ ನಂತರ ಇನ್ನೊಂದನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮದಂತೆ ನೀವು ಬೆರೆಸಿ ಸಿಂಪರಣೆ ಮಾಡಿದ್ರಿ ಅಂತಂದ್ರೆ ಬೆಳೆಯಲ್ಲಿ ಕಾಯಿಕೊಳೆ ರೋಗ ಬರದ ಹಾಗೆ ನೀವು ಅಲ್ಲೇನಪ್ಪ ಅಂದ್ರೆ ಒಳ್ಳೆ ರೀತಿಯಾಗಿ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮೇಲೆ ಯಾರಾದರೂ ಮೆಣಸಿನ ಗಿಡವನ್ನು ನಾಟಿ ಮಾಡುವ ಒಂದು ಪರಿಸ್ಥಿತಿ ಇತ್ತು ಅಂತಂದ್ರೆ ದಯವಿಟ್ಟು ದೊಡ್ಡ ಗಾತ್ರದ ಬೋದುಗಳನ್ನು ಬಿಳಿ ಏರುಮಡಿಗಳನ್ನು ಸಾಲಿನಿಂದ ಸಾಲಿಗೆ ಏನಪ್ಪಾ ಅಂದ್ರೆ ಅಂತರ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ. ನೀವು ಸಾಲಿನಿಂದ ಸಾಲಿಗೆ ಅಂತರ ಕಡಿಮೆ ಇಳಿದ್ರಿಂದ ಏನಾಗ್ತದೆ, ಹೆಚ್ಚಿನ ಒಂದು ಕೀಟಗಳ ಉತ್ಪಾದನೆಗೆ ಮತ್ತು ಅವುಗಳ ಜೀವನ ಚಕ್ರ ಹೆಚ್ಚು ಮುಂದುವರಿಲಿಕ್ಕೆ ಅಲ್ಲಿ ಅವಕಾಶ ಕೊಟ್ಟಂಗಾಗ್ತದೆ. ಒಂದು ಎರಡನೇದ ಏನಾಗ್ತದೆ, ಇದೇ ಕಾಯಿಕೊಳೆ ರೋಗ ಮತ್ತು ಎಲೆ ಚುಕ್ಕೆ ರೋಗಕ್ಕೆ ಒಂದು ಮೈಕ್ರೋ ಕ್ಲೈಮೇಟ್ ಅಂದ್ರೆ ಸೂಕ್ತ ವಾತಾವರಣ ಸಹ ಅಲ್ಲಿ ನಿರ್ಮಾಣ ಆಗ್ತದೆ. ಇನ್ನೊಂದು ಮುಖ್ಯವಾದ ಸಮಸ್ಯೆ ಸರ್ ಅಂತಂದ್ರೆ ಬೂದಿ ರೋಗ ರೈತ ಬಾಂಧವರಿಗೆ ಮೆಣಸಿನಕಾಯಿಯಲ್ಲಿ ಬಹಳಷ್ಟು ತೊಂದರೆಯನ್ನು ಮಾಡ್ತದೆ, ಇದರ ಬಗ್ಗೆ ಏನ್ ಹೇಳ್ತೀರಿ? ಈಗ ಸಾಮಾನ್ಯವಾಗಿ ಬೂದಿ ರೋಗ ಏನಪ್ಪಾ ಅಂತಂದ್ರೆ ಮೆಣಸಿನ ಗಿಡದಲ್ಲಿ ನಾನು ಒಣ ವಾತಾವರಣ ಮುಂದುವರಿತು ಅಥವಾ ಒಣ ಹವೆ ಪ್ರಾರಂಭ ಆಯಿತು ಅಂತಂದಾಗ ಬೂದಿ ರೋಗದ ಪ್ರಮಾಣ ಹೆಚ್ಚಾಗ್ತದೆ. ಈಗ ನಾವು ಕಳೆದ 15 ದಿವಸಗಳಲ್ಲಿ ಗಮನಿಸಿದಾಗ ಏನಾಗಿದೆ ಅಂತಂದ್ರೆ ಆಗಸ್ಟ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ 2 ಅಥವಾ 3ನೇ ವಾರದವರೆಗೂ ಅತಿಯಾಗಿ ಮಳೆ ಆಯಿತು. ಸೊ ಈ ಅತಿಯಾದ ಮಳೆಯ ಒಂದು ಆಗಿರೋದ್ರಿಂದ ವಾತಾವರಣದಲ್ಲಿ ಆರ್ದ್ರತೆಯೂ ಸಹ ಸಾಕಷ್ಟಿದೆ. ತದನಂತರ ಶುಭ್ರವಾದ ಒಂದು ಬಿಸಿಲು ಬೀಳ್ತಾ ಇರೋದ್ರಿಂದ ಇಲ್ಲಿ ಬೂದಿ ರೋಗದ ಒಂದು ಪ್ರಾರಂಭಿಕ ಹಂತ ಅಂತ ನಾವು ಕರಿಬಹುದು. ಈಗಾಗಲೇ ಮೆಣಸಿನಕಾಯಿ ನಾಟಿ ಮಾಡಿರುವಂತಹ ಕೆಲವೊಂದು ರೈತರ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ 5-15% ವರೆಗೆ ನಾವು ಬೂದಿ ರೋಗವನ್ನ ಈಗಾಗಲೇ ನಾವು ರೈತರ ಒಂದು ಬೆಳೆಯಲ್ಲಿ ಕಾಣ್ತಾ ಇರ್ತೀವಿ. ಇದು ಲೆವೆಲ್ಲ ಟಾರಿಕಾ ಅನ್ನುವಂಥ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಪ್ರಾರಂಭಿಕ ಹಂತದಲ್ಲಿ ರೋಗದ 1-2 ಚುಕ್ಕೆಗಳು ಕಂಡು ಬಂದಿತ್ತು ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಏನಪ್ಪಾ ಅಂದ್ರೆ ರೈತ ಬಾಂಧವರು ಈ ಗಂಧಕದ ಪುಡಿ ಅಂತ ನಾವು ಕರಿತೀವಿ ಸಲ್ಫರ್, ಅದನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮದಂತೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ರೋಗವನ್ನು ಹತೋಟಿ ಮಾಡಬಹುದು. ರೋಗದ ತೀವ್ರತೆ ಹೆಚ್ಚಾಯಿತು ಅಂತಂತಂದ್ರೆ ರೈತರೇನಪ್ಪಾ ಅಂತಂದ್ರೆ ಮೈಕ್ಲೋಬ್ಯುಟಾನಿಲ್ ಅನ್ನುವಂತ ಒಂದು ಶಿಲೀಂಧ್ರನಾಶಕ ಇದೆ, ಪ್ರತಿ ಲೀಟರ್ ನೀರಿಗೆ 1/2 ಗ್ರಾಮದಂತೆ ಬೆರೆಸಿ ಸಿಂಪರಣೆ ಮಾಡಬಹುದು. ಇನ್ನೊಂದು ಅತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಬೂದಿ ರೋಗದ ಒಂದು ಬಾಧೆ ನಾವು ಮೆಣಸಿನ ಗಿಡದಲ್ಲಿ ಕಂಡು ಬಂತು ಅಂತಂತಂದ್ರೆ ಡೈಫೆನ್ಕೋನೋಸೋಲ್ ಅನ್ನುವಂತ ಶಿಲೀಂಧ್ರನಾಶಕ ಇದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಂತೆ ನಾವು ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ರೋಗದ ಬಾಧೆಯನ್ನು ಕಡಿಮೆ ಮಾಡಬಹುದು. ನಾನು ಈಗಾಗಲೇ ಹೇಳ್ದಂಗೆ ಈ ಬೂದಿ ರೋಗವನ್ನು ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತಂದ್ರೆ ಮೈಕ್ರೋ ಕ್ಲೈಮೇಟ್ ಬಿಲ್ಡಪ್ ಆಗೋದಕ್ಕೆ. ಸೊ ಅದಕ್ಕೆ ರೈತರೇನಪ್ಪಾ ಅಂತಂದ್ರೆ ಕನಿಷ್ಠ 3 ಅಡಿ ಸಾಲಿನಿಂದ ಸಾಲಿಗೆ, 1 ಅಡಿ ಗಿಡದಿಂದ ಗಿಡಕ್ಕೆ, ಈ ಅಂತರದಲ್ಲಿ ಏನಪ್ಪಾ ಅಂತಂದ್ರೆ ಮೆಣಸಿನ ಗಿಡಗಳನ್ನ ನಾಟಿ ಮಾಡೋದ್ರಿಂದ ಈ ಬೂದಿ ರೋಗದ ಒಂದು ಪ್ರಮಾಣನು ಸಹ ಏನಪ್ಪಾ ಅಂತಂದ್ರೆ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀವು ಈ ಬೂದಿ ರೋಗದ ನಿರ್ವಹಣೆಗೆ ಸುಡೋಮೊನಾಸ್ ಅನ್ನುವಂತಹ ಜೈವಿಕ ರೋಗನಾಶಕವನ್ನ ಸಿಂಪಡಣೆ ಮಾಡೋದ್ರಿಂದ ರೋಗದ ಒಂದು ಪ್ರಮಾಣವನ್ನು ಕಡಿಮೆ ಆಗುವುದನ್ನು ಸಹ ಸಾಕಷ್ಟು ರೈತರು ಅದನ್ನು ಅನುಭವಿಸಿದ್ದಾರೆ. ಈಗ ಸರ್ ಇನ್ನೊಂದು ಮುಖ್ಯವಾಗಿ ಒಂದು ನೆನಪಾಯ್ತು ನನಗೆ ಅಂತಂದ್ರೆ ಈ ಮೆಣಸಿನಕಾಯಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೆಲವೊಂದ್ಸಲ ಹೂ ಉದುರುವುದನ್ನು ನಾವು ನೋಡ್ತೀವಿ. ಈ ಹೂ ಉದುರ್ಲಿಕ್ಕೆ ಕಾರಣ ಏನು ಮತ್ತೆ ಪರಿಹಾರ ಏನ್ ಹೇಳ್ತೀರಿ? ಈಗ ಸಾಮಾನ್ಯವಾಗಿ ಮೆಣಸಿನಕಾಯಿ ಅನ್ನುವಂಥದ್ದು ಏನಿದೆಯಲ್ಲ, ಇದು ಒಂದು ತೋಟಗಾರಿಕೆ ಬೆಳೆಯಾಗಿದೆ. ಈಗ ನಿಮಗೆ ಗೊತ್ತಾಗಿರುವಂಥ ಯಾವುದೇ ಹಣ್ಣು ಬೆಳೆ ಆಗಿರ್ಬೋದು, ತರಕಾರಿ ಬೆಳೆ ಆಗಬಹುದು, ಅವುಗಳಿಗೆ ಸೂಕ್ತವಾದ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಪೋಷಕಾಂಶಗಳನ್ನ ಕೊಡುವ ಒಂದು ಪ್ರಮಾಣದಲ್ಲಿ ಏರಿಳಿತ ಆಯಿತು ಅಂತಂದ್ರೆ, ಸಸ್ಯ ಗಿಡದಲ್ಲಿರುವಂತಹ ಪ್ರಚೋದಕಗಳೇನಿದಾವಲ್ಲ ಅದರಲ್ಲಿ ಏರಿಳಿತ ಆಯಿತು ಅಂದ್ರೆ ಆ ಗಿಡದಲ್ಲಿ ಏನಪ್ಪಾ ಅಂತಂದ್ರೆ ಹೂವು ಉದುರೋದು, ಮತ್ತೆ ಕೆಲವೊಂದು ಬರೀ ಕಾಯಿನೂ ಸಹ ಅಂದ್ರೆ ಸುಮಾರು 1 ಸೆಂಟಿಮೀಟರ್ಗಿಂತ ದೊಡ್ಡ ಆಗದಕ್ಕಿಂತ ಮುಂಚೆನೆ ಕಾಯಿಗಳು ಉದುರೋದನ್ನ ಹೆಚ್ಚಾಗಿ ಕಂಡುಕೊಳ್ತಾ ಇರ್ತೀವಿ. ತಕ್ಷಣವಾಗಿ ಆ ಕಾಯಿ ಉದುರುವುದನ್ನು ನಿಲ್ಲಿಸಲಿಕ್ಕೆ ಈ ಪ್ಲಾನೋಫಿಕ್ಸ್ ಅನ್ನುವಂತಹ ಸಸ್ಯ ಪ್ರಚೋದಕ ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಪ್ರತಿ ಲೀಟರ್ ನೀರಿಗೆ 0.25 ಮಿಲಿಯಂತೆ ಬೆರೆಸಿ ನಾವು ಅದನ್ನು ಸಿಂಪರಣೆ ಮಾಡಬೇಕು. ತದನಂತರ ಯಾವುದಾದ್ರೂ ಲಘು ಪೋಷಕಾಂಶಗಳನ್ನು 10-12 ದಿನಗಳ ಅಂತರದಲ್ಲಿ 2 ಸಾರಿ ಸಿಂಪರಣೆ ಮಾಡಿದ್ರೆ ಬಹಳ ಸೂಕ್ತ. ನಾನು ಈಗಾಗಲೇ ಹೇಳುವುದು ಒಂದು ಎಲ್ಲರಲ್ಲಿ ವಿನಂತಿ, ಹತ್ತಿ ಆಗ್ಬೋದು, ಮೆಣಸಿನಕಾಯಿ ಆಗ್ಬೋದು, ಯಾವುದೇ ಬೆಳೆ ಆಗ್ಬೋದು, ಪೊಟ್ಯಾಶ್ ಮತ್ತು DAP ಅಥವಾ ನಾವು ಫಾಸ್ಫರಸ್ ಮತ್ತು ಪೊಟ್ಯಾಶ್ ಅಂತ ಏನು ನಾವು ಪೋಷಕಾಂಶಗಳು ಏನು ನಾವು ಕರಿತೀವಿ, ಇವುಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ನಾಟಿ ಮಾಡಿದ 10 ದಿನಗಳಲ್ಲಿ ಕೊಡುವುದು ಮುಖ್ಯ. ಪೊಟ್ಯಾಶ್ ಅನ್ನು ಆದಷ್ಟು ಬೇಗನೆ ಕೊಡಬೇಕು. ಶಿಫಾರಸು ಮಾಡಿದ ಪ್ರಾರಂಭಿಕ ಹಂತದಲ್ಲಿ ಪೊಟ್ಯಾಶ್ ಮತ್ತು ರಂಜಕವನ್ನು ಕೊಡಬೇಕು. ಸಾರಜನಕವನ್ನು ನಾವು ಹಂತಗಳಲ್ಲಿ ಕೊಟ್ಟರೆ ನಡೀತದೆ. ಮುಂದುವರೆದು ಈಗ ನಾವು ಎಲ್ಲಾ ರೈತರಿಗೂ ಗೊತ್ತಿರುವಂತದೆ, ತಿಪ್ಪೆ ಗೊಬ್ಬರ ಹಾಕುವಂತ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸೊ ಈಗ ರೈತರಿಗೆ ಏನಪ್ಪಾ ಅಂತಂದ್ರೆ, ಮೆಣಸಿನ ಗಿಡದಲ್ಲಿ ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲಿಕ್ಕೆ ನಾನು ಈಗಾಗಲೇ ಹೇಳ್ದಂಗೆ, ಒಂದು ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುವಂತ ಲಘು ಪೋಷಕಾಂಶಗಳನ್ನಾದ್ರೂ ಬಳಸಿ, ಇಲ್ಲ ಅಂತಂದ್ರೆ ನಿಮ್ಮಲ್ಲೇ ಸಿಗ್ತಾ ಇತ್ತು ಅಂತಂದ್ರೆ ತಿಪ್ಪೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರವನ್ನ ಪ್ರತಿ ಎಕರೆಗೆ ಏನಪ್ಪ ಅಂದ್ರೆ ಕನಿಷ್ಠ ತಿಪ್ಪೆ ಗೊಬ್ಬರ ಬಳಸಿದ್ರೆ 2 ಟ್ರ್ಯಾಕ್ಟರ್ದಷ್ಟು, ಎರೆಹುಳ ಗೊಬ್ಬರಗೂ ಬಳಸಿದ್ರೆ 5-8 ಕ್ವಿಂಟಲ್ದಷ್ಟು ಏನಪ್ಪಾ ಅಂದ್ರೆ ಪ್ರತಿ ಎಕರೆಗೆ ನಾವು ಮೆಣಸಿನಕಾಯಿ ಗಿಡಗಳನ್ನ ನಾಟಿ ಮಾಡುವ ಸಾಲದಲ್ಲಿ ಹಾಕೋದ್ರಿಂದ ಲಘು ಪೋಷಕಾಂಶಗಳ ಕೊರತೆ ಕಡಿಮೆ ಆಗ್ತದೆ, ಬೆಳೆಯಲ್ಲಿ ಯಾವುದೇ ರೀತಿಯಾದ ಕಾಯಿಗಳು ಉದುರುವುದು, ಹೂಗಳು ಉದುರುವುದು ಕಡಿಮೆ ಆಗ್ತದೆ. ಇನ್ನೂ ಒಂದು ಹೊಸದಾದ ಕಾರಣ ಹೇಳಬೇಕು ಅಂತಂದ್ರೆ, ಬ್ಲ್ಯಾಕ್ ಥ್ರಿಪ್ಸ್ ಅಥವಾ ಕಪ್ಪು ಬಣ್ಣದ ಥ್ರಿಪ್ಸ್ ಅಂತ ನಾವು ಕರಿತಾ ಇದೀವಿ. ಈ ಒಂದು ಥ್ರಿಪ್ಸದ ಬಾಧೆಯಿಂದಾಗಲೂ ಸಹ ಏನಪ್ಪಾ ಅಂತಂದ್ರೆ, ಬೆಳೆಯಲ್ಲಿ ಹೂವೂ ಉದುರ್ತಾ ಇದೆ, ಕಾಯಿನೂ ಸಹ ಉದುರ್ತಾ ಇದೆ. ಸೊ ಇದರ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ, ನಾವು ಈಗಾಗಲೇ ಹೇಳ್ದಂಗೆ ಅಂತರ್ವ್ಯಾಪಿ ಕೀಟನಾಶಕಗಳು ಅಂದ್ರೆ ಥ್ರಿಪ್ಸ್ ನುಷಿಗಳನ್ನು ನಿಯಂತ್ರಣ ಮಾಡುವ ಕೀಟನಾಶಕಗಳನ್ನು ಬಳಸಬಹುದು. ಕೆಲವೊಬ್ಬರು ರೈತರು ಏನಪ್ಪಾ ಅಂದ್ರೆ ಈ ಜೈವಿಕ ಪೀಡನಾಶಕಗಳಾದ ಈ ಬೆವೇರಿಯಾ ಮತ್ತು ರೈಸಿಮ್ ಇವುಗಳನ್ನು ಸಹ ಬಳಸಿ ಏನಪ್ಪಾ ಅಂತಂದ್ರೆ ಈ ಥ್ರಿಪ್ಸ್ ಕೀಟನಾಶಕವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಅಂತ ಸಾಕಷ್ಟು ರೈತರು ತಾವು ಆಗಲೇ, ಇನ್ನೊಂದು ವರ್ಟಿಸಿಲಿಯಂ ಅನ್ನುವಂಥ ಇನ್ನೊಂದು ಶಿಲೀಂಧ್ರನಾಶಕ ಇದೆ, ವರ್ಟಿಸಿಲಿಯಂ ಮತ್ತು ಬೆವೇರಿಯಾ ಎರಡೂ ಸಹ ನಾವು ಬೆಳೆಸಿ ಥ್ರಿಪ್ಸ್ ನಾವು ನಿಯಂತ್ರಣ ಮಾಡಲಿಕ್ಕೆ ಬಹಳ ಉಪಯೋಗಕಾರಿಯಾಗಿದೆ ಅಂತ ಸಾಕಷ್ಟು ರೈತರು ಇದನ್ನು ನಮಗೆ ಆಗಲೇ ವಿಶ್ವವಿದ್ಯಾಲಯಕ್ಕೆ ತಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ರೈತರು ಇದನ್ನು ಸಹ ಅಳವಡಿಸಲಿಕ್ಕೆ ಸಾಧ್ಯತೆ ಇದೆ. ಜೈವಿಕ ಪೀಡನಾಶಕಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಲಭ್ಯವೂ ಸಹ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಸರ್. ಈ ಮೆಣಸಿನಕಾಯಿಯಲ್ಲಿ ಬರುವಂತಹ ಒಂದು ಪ್ರಮುಖ ರೋಗಗಳು ಜೊತೆಗೆ ನಿರ್ವಹಣಾ ಕ್ರಮಗಳು, ಸಾಕಷ್ಟು ವಿಸ್ತೃತವಾದಂತಹ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರೆ, ಮೆಣಸಿನಕಾಯಿ ಬೆಳೆಯಾಗಿರ್ಬೋದು, ಹತ್ತಿ ಬೆಳೆಯಾಗಿರ್ಬೋದು, ಪ್ರಮುಖ ಯಾವುದೇ ತೋಟಗಾರಿಕೆ ಬೆಳೆ ಆಗಿರ್ಬೋದು, ಸಾಕಷ್ಟು ರೋಗಗಳು ಬರ್ತಿರ್ತವೆ. ರೈತ ಬಾಂಧವರು ವಿಚಲಿತರಾಗದೆ ಅವರು ಅದನ್ನು ಸಮರ್ಥವಾಗಿ ಎದುರಿಸಿದರಪ್ಪ ಅಂತಂದ್ರೆ ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಈ ರೋಗಗಳ ಸಂಬಂಧಪಟ್ಟಂಗೆ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡಿ. ರೈತ ಬಾಂಧವರು ಈ ಬೆಳೆಗಳ ಕುರಿತು ಯಾವುದೇ ರೀತಿಯಾದ ರೋಗಗಳಿಗೆ ಮಾಹಿತಿ ಅವಶ್ಯಕತೆ ಇದ್ದಲ್ಲಿ ನನ್ನ ದೂರವಾಣಿಗೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆ 98 45 36 47 08. ಇನ್ನೊಂದು ಸಾರಿ ಹೇಳ್ತೀನಿ, 98 45 36 48. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಏನೇನು ಪ್ರಮುಖ ಸಮಸ್ಯೆಗಳು ಬರ್ತವೆ, ಮುಖ್ಯವಾಗಿ ರೋಗಕ್ಕೆ ಸಂಬಂಧಪಟ್ಟಂತೆ ತಜ್ಞರು ಹೇಳಿದ ಹಾಗೆ ಅವುಗಳನ್ನು ನಿರ್ವಹಣೆ ಮಾಡಿದರೆ ಖಂಡಿತ ಮೆಣಸಿನಕಾಯಿ ಬೆಳೆಯಲ್ಲಿ ಒಂದು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಹಾಗೆಯೇ ನಿರ್ವಹಣಾ ಖರ್ಚುಗಳನ್ನು ಕೂಡ ಸಾಕಷ್ಟು ಕಡಿಮೆ ಮಾಡಬಹುದು. ತಜ್ಞರು ಹೇಳಿದರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾರಂಭಿಕ ಹಂತದ ರೋಗಗಳನ್ನು ಅಥವಾ ಕೀಟಗಳನ್ನು ನಾವು ಈ ಕಡಿಮೆ ವೆಚ್ಚದ ಒಂದು ಕ್ರಮಗಳಿಂದ ಅದನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಇವುಗಳೆಲ್ಲವನ್ನು ತಾವು ಗಮನಿಸಿ ಒಳ್ಳೆಯ ಇಳುವರಿನ ಪಡ್ಕೋತೀರಿ ಎಂಬಂಥ ಒಂದು ವಿಚಾರದೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ತಾವು ಮಾಹಿತಿಯನ್ನು ಮಾಡಿಕೊಟ್ರಿ ಸರ್. ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಹಾಗೆಯೇ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಹಾಗೂ ಧನ್ಯವಾದಗಳು. ಇದುವರೆಗೆ ಮೆಣಸಿನಕಾಯಿ ಬೆಳೆಗೆ ಬರುವ ರೋಗಗಳು ಮತ್ತು ನಿರ್ವಹಣೆ ಕ್ರಮಗಳ ಕುರಿತು ರಾಯಚೂರಿನ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರಾಯಚೂರು ಜಿಲ್ಲೆಯ ರೈತ ಬಾಂಧವರೇ, ಇದೊಂದು ಪ್ರಕಟಣೆ.

ಮೈಕ್ಲೋಬಿಟಾನಿಲ್ 0.4 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 milliliter ನೆಪ್ತಲಿಕ್ ಅಸೆಟಿಕ್ ಆಸಿಡ್ನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆಯ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯ ಹೆಚ್ಚಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗಲ್ಲ. ಅಲ್ಲಿವರೆಗೂ ನಮಸ್ಕಾರ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆಯ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ರಾಯಚೂರು ಹತ್ತಿ ಹೈಬ್ರಿಡ್ 44 7,500 ರೂಪಾಯಿಯಿಂದ 10,666 ರೂಪಾಯಿ, ಹೆಸರುಕಾಳು 5,609 ರೂಪಾಯಿಯಿಂದ 7,069 ರೂಪಾಯಿ, ಶೇಂಗಾ 3,155 ರೂಪಾಯಿಯಿಂದ 5,929 ರೂಪಾಯಿ, ಈರುಳ್ಳಿ 400 ರೂಪಾಯಿಯಿಂದ 1,040 ರೂಪಾಯಿ, ಭತ್ತ ಸೋನಾ ಮಸೂರಿ 2,056 ರೂಪಾಯಿಯಿಂದ 2,222 ರೂಪಾಯಿ, ಸೂರ್ಯಪಾನ 3,000